ಕರೆಂಟ್ ಹೋಯ್ತು ಅಂದ್ರೆ ಪ್ರಾಬ್ಲಮ್ ಆಯ್ತು ಅಂದ್ರೆ ನೀರ್ ಕೊಡಲ್ ಸರ್. ಈ ಸೋಲಾರ್ ಎನರ್ಜಿ ಹಂಗಲ್ ಸರ್, ಕಂಟಿನ್ಯೂ ಸೂರ್ಯ ಬರೇ ಬರ್ತಾನ್ರಿ, ನೀರ್ ಸಿಗೇ ಸಿಗ್ತಾರೀ ಬೆಳಿಗ್ಗೆ. ಹಂಗಾಗಿ ನಾವು ಅತಿನೂ ಕೊಡೋದಾಗಲ್ ಸರ್, ನೀರ್ನು ಉಳಿಸ್ದಂಗ ಆತರಿ, ನಮ್ ಬೆಳಿನೂ ಚಲೋ ತೆಗ್ದಂಗ ಆತ ಸರ್. ಈರುಳ್ಳಿ ಸಂಗ್ರಹಣೆ ಮಾಡೋ ಸಲುವಾಗಿ ಇದು ಮಾಡಿನ್ ಸರ್. ಈಗ ನಾವ್ ನೋಡ್ರಿ ಸರ್, ಈರುಳ್ಳಿ ರೇಟ್ ಬಿತ್ತಂದ್ರಿ, ನಾವ್ ಸಿಟಿದಾಗ ಅಲ್ಲಿ ಹಳ್ಳಿದಾಗ ಅಲ್ಲಿ ಸರ್, ಒಂದ್ ಕುಂಟಲ್ ಹೋಗಿ ಈರುಳ್ಳಿ ಇಟ್ಟೆವ್ ಮನೆಯಾಗ ಅಂದ್ರಿ, ಒಂದ್ ಸಣ್ಣದಾಗೆ ಒಂದು 4x4 ಜಾಗನ ಹಿಡಿತದ ಸರ್. ಅದ್ರ ಬದಲಾಗಿ ಅವು ಹಾರ್ಡ್ವೇರ್ ದುಕಾನದಾಗ ಜಾಲಿ ಸಿಗ್ತಾವ ಸರ್. ಆ ಜಾಲಿ ರೌಂಡ್ ಮಾಡಿ ನಾವ್ ಹಾಕದೇವಂದ್ರಿ, ನಾವ್ 6 ತಿಂಗಳ ಉಳ್ಳಾಗಡ್ಡಿ ಇಟ್ಟರು ಕೆಡಲ್ ಸರ್. ಒಂದ್ ಜಾಲಿದಾಗ 2 ಕುಂಟಲ್ ಉಳ್ಳಾಗಡ್ಡಿ ಹಿಡಿತಾವ ಸರ್. ಕಡಿಮೆ ರೇಟ್ ಇದ್ದಾಗ ಆ ತರ ನಾವು ಈರುಳ್ಳಿ ಸಂಗ್ರಹಣೆ ಮಾಡ್ಕೊಂಡೇವ ಎಲ್ಲರ ಮನೆಯಾಗ ಅಂದ್ರಿ, ಇನ್ನು ಮಾರ್ಕೆಟ್ ನಾಗ ರೇಟ್ನು ಬರ್ತದ ಸರ್. ಕಡಿಮೆ ರೇಟ್ ಇದ್ದಾಗನು ಸಂಗ್ರಹಣೆ ಮಾಡಲ್ರಿ, ಕೆಡ್ತಾವ ಅಂತೇಳಿ ಅವು ಮಾಡ್ಕೊಂಡಿನ್ ಸರ್. ಅವು ಅದು ಎಲ್ಲ ರೈತರಿಗೆ ಹೇಳ್ತೀನಿ ಸರ್. ಈ ಬೆಳೆ ಉಳಿಕೆ ಸಂಗ್ರಹಣ ದಿಂಡ್ ಮಾಡಿದ್ವ ಸರ್. ಈ ಕಸ ಅದು ಏನ್ ಮಾಡ್ತಾರ ಸರ್, ರೈತರು ಎಲ್ಲ ಸುಡ್ತಾರ ಸರ್. ನಾವು ಈಗ ಇವತ್ತಿನ ದಿನ ಆರ್ಗ್ಯಾನಿಕ್ ಕೃಷಿಗೆ ಒತ್ತು ಕೊಡೋದ ಸರ್, ಬಹಳ ಇಂಪಾರ್ಟೆಂಟ್ ಅದ ಸರ್. ಈಗ ಏನ್ ಮಾಡ್ತಾರೆ, ಹೊರಗಿಂದೆಲ್ಲ ರಾಸಾಯನಿಕ ತಂದು ಹಾಕೋದು, ಇದ್ದು ಹೊಲ ಸ್ವಚ್ಛ ಕಾಣಲಿ ಅಂತೇಳಿ ಎಲ್ಲ ಕಸ ಗಾಳಿ ಮಾಡಿ ಸುಡ್ತಾರ ಸರ್. ನಾವು ಆತರ ಮಾಡ್ಲಾರ್ದಂಗೆ ಎತ್ತುಗಳಿಗೆ ಕಟ್ಟೆ ಅದು ಎಲ್ಲ ಕಸ ಒಂದ್ ಕಡೆ ಕಲೆಕ್ಟ್ ಮಾಡಿ ಎಲ್ಲೆಲ್ಲಿ ತೆಗ್ ಬರ್ತದ ನಮ್ದು ಎರೆಹುಳ ತೊಟ್ಟಿಗೆ ಅದೆಲ್ಲ ಯೂಸ್ ಮಾಡ್ಕೊಂಡು ಅದೇ ಗೊಬ್ಬರ ಮಾಡ್ತೇವೆ ಸರ್, ಕಸದಿಂದ ರಸ ಮಾಡ್ತೇವೆ ಸರ್. ಅಂತವು ಸರಳಾಗಿ ಕಳೆಗಳು ಗೊಳೆ ಮಾಡಪ್ಲೆ ದಿಂಡ್ ಮಾಡಿದವು ಸರ್. ಈಗ ನಮ್ ಬೋರ್ವೆಲ್ದಾಗ ನೀರ್ ಕಡಿಮೆ ಇದ್ದು ಅಂದ್ರೂ ನಾವು ಒಂದೇ ಲೆವೆಲ್ ನೀರ್ ಬರಪ್ಲೆ ಮಾಡಿನ್ ಸರ್. ಅಂದ್ರೆ ಇಲ್ಲಿ ಏನಾಯ್ತು ಸರ್, ನೀರ್ ಕಡಿಮೆ ಇತ್ತು ಅಂದ್ರೆ ಡ್ರಿಪ್ ನಡ್ಸಬೇಕಂದ್ರಿ, ಡ್ರಿಪ್ ಒಂದ್ ಸೈಡ್ ನೀರ್ ಹೆಚ್ಚಿಗೆ ಹೋಗ್ತಾವ್ರಿ, ಒಂದ್ ಕಡೆ ಹೊಟ್ಟ ಹೋಗಲ್ ಸರ್, ಆ ನೀರ್ ಗ್ಯಾಪ್ ಬರೋದ್ರಿಂದ. ಮತ್ ಇನ್ನೊಂದ್ ಏನ್ ಪ್ರಾಬ್ಲಮ್ ಆತದ ಸರ್, ಡ್ರೈ ರನ್ ಆಯ್ತು ಅಂದ್ರೆ ಎಂಪ್ಲರ್ ಹಾಳಾತಾವ್ ಸರ್, ಒಳಗಿಂದ ಮೋಟರ್ ಬಾರ್ ಬಾರ್ ರಿಪೇರಿ ಬರ್ತದ ಸರ್. ಅದು ತಪ್ಪಿಸ ಸಲುವಾಗಿ ಏನ್ ಮಾಡಿನ್ ಸರ್, ನಾ ಅದೇ ಬೋರ್ವೆಲ್ದ ನೀರು ವಾಪಸ್ ಕೊಟ್ಟು ಕಂಟಿನ್ಯೂ ನೀರ್ ಸಿಗಪ್ಲೆ ಮಾಡಿನ್ ಸರ್. ನಂದು 3 ಕಿಲೋಮೀಟರ್ ನೀರ್ ಬರ್ತದ ಸರ್. ಅಲ್ಲಿ ನಮ್ಮ ಪರ್ ಅವರ್ 3000 ಲೀಟರ್ ನೀರ್ ಇತ್ತು ಸರ್ ಬೋರ್ವೆಲ್ಕ. ನಮ್ದು 5000 ಲೀಟರ್ ಹೆಡ್ಡಿನ ಮೋಟರ್ ಇತ್ತರಿ. 2000 ಲೀಟರ್ ನೀರ್ ನಾವು ಅದೇ ಬೋರ್ವೆಲ್ದ ಬಿಟ್ಟು ಇವತ್ತಿನ ದಿನ 7 ವರ್ಷ ಐತ್ರಿ ಆ ಪಂಪ್ ಸುಟ್ಟಿಲ್ಲ ಸರ್ ಏನಾರು. ಇಂಥವೆಲ್ಲ ಸಣ್ಣ ಪುಟ್ಟ ಟೆಕ್ನಾಲಜಿಗಳು ಯೂಸ್ ಮಾಡಿಕೊಂಡು ನಾವು ಕೃಷಿ ಮಾಡ್ತಾ ಇದ್ದೇವೆ ಸರ್. ಈ ಸೋಲಾರ್ದು ಹೆಲ್ಮೆಟ್ ಸರ್, ಈಗ ಕುಡಿ ಚೂಟ ಅದು ನಿಮ್ಮಲ್ಲಿ ಇನೋವೇಷನ್ ಮಾಡಿದೇವ್ರಿ 2010 ಅದು ಎಲ್ಲ ರೈತರು ಯೂಸ್ ಮಾಡಿದ್ರು ಸರ್. ಒಂದ್ 5 ವರ್ಷ ಆದ ಬಳಿಕ ಏನ್ ಹತ್ತಾರ ಸರ್ ರೈತರಿ, ಈ ನಮ್ಮಲ್ಲಿ ನಾವು ಒಂದ್ ಆಳು ಒಯ್ದು ಕುಡಿ ಚೂಟ ಮುಂದ್ರಿ ಆ ಬ್ಯಾಟರಿ ಬ್ಯಾಕಪ್ ಬರ್ಲಾಗ್ಯದ್ರಿ, 3 ತಾಸೆ ಹೊಂಟದ. ಇದಕ್ಕೆ ಏನ್ರೆ ಮಾಡ್ರಿ ಅಂದಾಗ ನಾವೊಂದು ಸೋಲಾರ್ ಹೆಲ್ಮೆಟ್ ಮಾಡಿನಿ ಸರ್. ಸೋಲಾರ್ ಹೆಲ್ಮೆಟ್ ಮಾಡಿ ಸರ್. ಸೋಲಾರ್ ಹೆಲ್ಮೆಟ್ ಏನ್ ಕೆಲಸ ಮಾಡ್ತದ ಸರ್, ತೆಲಮೇಲೆ ಬಿಸಿಲು ಬರಲ್ರಿ ಸರ್. ಆ ಎನರ್ಜಿ ತಗೊಂಡು ಬ್ಯಾಟರಿ ಎನರ್ಜಿ ತಗೊಂಡು 3 ಗಂಟೆ ಬ್ಯಾಟರಿ ಬರೋದು, 9 ಗಂಟೆ ಬರ್ತದ ಸರ್. ಹಾ ಸರ್, ಆ ತರ ರೀ, ಅದು ಬಹಳ ಸಕ್ಸಸ್ ಆಗ್ಯದ ಸರ್. ಅದು ಈಗ ನಿಂಬೆ ಹಣ್ಣಿನ ವರ್ಗೀಕರಣ ಮಾಡಿದ ಸರ್, ಲೈಮನ್ ಗ್ರೇಡಿಂಗ್ ರೀ. ಈಗ ನಮ್ ನಿಂಬೆ ಅದು 3 ಎಕರೆ ಪ್ಲಾಟ್ ಅದ ಸರ್ ನಮ್ದು. ಈಗ 3 ಎಕರೆ ನಿಂಬೆದಾಗ ರೀ ನಮ್ದು ಏನ್ ಪ್ರಾಬ್ಲಮ್ ಆಗತಿತ್ತು ಅಂದ್ರೆ ಕೈಲಿಂದ ಆರಿಸಲ್ಕ ಲೇಬರ್ ಹೆಚ್ಚಿಗೆ ಹೋಲ್ಕತ್ತೀವಿ ಸರ್. ಅಂದ್ರೆ ಈಕ್ವಲ್ ಆಗಿ ಸೈಜ್ ತೆಗೆಯಲಾದ್ರಿ ಕಾಯ್ರಿ. ನಾವು ಕೆವಿಕೆದಾಗ ತೆಗಳಿ ಸರ್ ಹೇಳದ್ರಿ, ಈಗ ಲೈಮನ್ ಗ್ರೇಡಿಂಗ್ ಮಹಾರಾಷ್ಟ್ರದಾಗ ಅದೆಲ್ಲ 1-1.5 ಲಕ್ಷ ಅವರಿ. ನೀವೇನ್ರಿ ಒಂದು ಅದಕ್ಕೆ ಗ್ರೇಡಿಂಗ್ ಮಾಡ್ರಿ ಅಂತಂದಾಗ ನಾನೊಂದು ಮಾಡಿದೆ ಸರ್. ಒಂದ್ 1,000 ರೂಪಾಯಿದಾಗೆ ಗ್ರೇಡಿಂಗ್ ಮಾಡೀನಿ ಸರ್. CPVC ಪೈಪ್ ತಗೊಂಡು ಈ ತರ ಬಳ್ಳಿ ಹೆಂಗಿರ್ತಾವಲ್ರಿ, ಹಿಂಗ್ ಮುಂದ್ ಹೋಗಿ ಹಿಂಗ್ ಅಡಲ್ ಮಾಡ್ಕೋತ ಹೋಗಿನಿ ಸರ್. ಅವು ಬೋಲ್ಟ್ ಸಿಸ್ಟಮ್ ಅವ ಸರ್, ಅವು ಕಾಯಿ ಯಾವ ಸೈಜ್ ಅವ ಅಲ್ಲೇ ಬೀಳ್ತಾವ ಸರ್. 3 ಗ್ರೇಡಿಂಗ್ ಆತಾವ ಸರ್, ಸಿಂಪಲ್ ನೀವು ಬುಟ್ಟಿಗಂಟ್ಲೆ ಬರ್ಕಬಹುದು ರೀ, ಅಲ್ಲೇ ಗ್ರೇಡಿಂಗ್ ಆತಾವ ಸರ್, ಈಜಿ ಆಗ್ಯಾರ ಸರ್. ಈಗ ಸೋಲಾರ್ ಚಾಲಿತ ಜಲ ಕೃಷಿ ಸರ್, ಇವತ್ತಿನ ದಿನ ನಾವು ಭೂಮಿ ಇರ್ಲಾರ್ದವ್ರು ಕೃಷಿ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟ ಸರ್. ಅವ್ರನ್ನ ಒಂದು ಆಕಳು ಕಟ್ಟಿ ನಮ್ಮ ನ್ಯಾಚುರಲ್ ಹಾಲು ಕುಡಿಯಮ್ಮ ಉದ್ದೇಶ ಅದ ಸರ್ ಅವರಿಗೆಲ್ಲ. ಅದಕ್ಕೆಲ್ಲ ಹಸಿಮೇವು ಸಲುವಾಗಿ ಈ ಸೋಲಾರ್ ಚಾಲಿತ ಜಲ ಕೃಷಿ ಸರ್. ಇದು ಇದ್ರಾಗ ಮಣ್ಣದು ಬರಲ್ ಸರ್, ಇದು ಹೊರಗಿನ ದೇಶ ತಂತ್ರಜ್ಞಾನ ಸರ್. ಈ ಕೃಷಿ ವಿಜ್ಞಾನ ಕೇಂದ್ರದಾಗ ನನಗೆ ಒಂದು ಯೂನಿಟ್ ಕೊಟ್ರಿ ಸರ್. ಬ್ಯಾರೆ ಕಡೆ ಎಲ್ಲ ಬೂಸ್ಟ್ ಹೊಂಟವ್ರಿ, ನಿಂಬಲ್ ವೈ ಟೆಸ್ಟ್ ಮಾಡ್ರಿ ಅಂದ್ರಿ, ನಂಬಲ್ ವೈದ್ ಹಾಕಿದಾಗ ಬೂಸ್ಟ್ ಹೊಂಟಿತ್ತು ಸರ್. ಅದು ಯಾಕಂತ ಕೇಳ್ರಿ ಸರ್, ನಂಬಲ್ಲಿ ಕರೆಂಟ್ ಒಂದು ತಾಸನಾಗ 2-3 ಸಲ ಹೋಗಿ ಬಂದ್ರಿ, ಅದು ಹೆಚ್ಚಿಗೆ ನೀರ್ ಬಿದ್ದು ಸ್ಪ್ರೇ ಆಗಿ ಬೂಸ್ಟ್ ಹೊಂಟಿತ್ತು ಸರ್. ಇನ್ನೊಂದ್ ಪ್ರಾಬ್ಲಮ್ ರೀ, ಕರೆಂಟ್ ಹೋಯ್ತು ಅಂದ್ರೆ 2-3 ತಾಸು ಆ ಕಡೆ ಹೋಗೋದು ಸರ್. ಇದು ಜಲ ಕೃಷಿಗೆ ಕರೆಂಟ್ ಹೋಗ್ಬಾರ್ದು ಸರ್ ಬಾರ್. ಅದ್ರ ಸಲುವಾಗಿ ನಾನೇನ್ ಮಾಡ ಸರ್, ಹಿಂಗಾದ್ರೆ ಇದು ಆಗಲ್ಲ ಅಂತ DC ಪಂಪ್ ಬಳಸ್ಕೊಂಡ್ರಿ. ನಾವು ಅದಕ್ಕೆ DC ಮೋಟರೇ ಬಳಸ್ಕೊಂಡು ಅದಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಹಚ್ಚಿನಿ ಸರ್. ಒಂದ್ 15,000 ರೂಪಾಯಿ ಎಕ್ಸ್ಟ್ರಾ ಆತ ಸರ್. 28,000 ಯೂನಿಟ್ ಆದರೆ ಒಂದ್ 15,000 ಸೋಲಾರ್ ಕನ್ವರ್ಟ್ ಮಾಡ್ತಾರೆ. ಬಹಳಷ್ಟು ರೈತರಿಗೆ ಕೊಟ್ಟಿನ ಸರ್ ನಾ. ಇವು ಯಾವ ಪೇಟೆಂಟ್ ತೋರ್ಲಾರ್ದಕ್ಕೆ ಇದೇ ಟೆಕ್ನಾಲಜಿ ಬೇರೆದವ್ರು ಯೂಸ್ ಮಾಡ್ಕೊಂಡು ಕುಡಲ್ಗತ್ತಾರ ಸರ್. ಈಗ ನಮಗೇನದಾರ ಸರ್ ಪೇಟೆಂಟ್ ತೊಗೊಂಬೋದ್ರದಿಂದ ದುಡ್ಡು ಗಳಿಸೋದಿಲ್ಲ ನಮಗೆ, ರೈತರಿಗೆ ಹೆಲ್ಪ್ ಆಗಲ್ಲ ಎಂಬಾದ್ರೆ. ಈಗ ಮಾಧ್ಯಮ ಮುಖಾಂತರ ಆಯ್ತು ನಿಮ್ ಮುಖಾಂತರ ಹಿಂಗ ಹೊಸ ಇನೋವೇಶನ್ ಅಂತ ಹೇಳದಂದ್ರೆ ಬೇರೆದವ್ರ ಕಂಪನಿದವ್ರು ಮಾಡಿ ಕೊಡಲಕ್ ಸರ್, ರೈತರಿಗೆ ಹೆಲ್ಪ್ ಆಗಲಿ ಸರ್. ನಾವು ಪೇಟೆಂಟ್ ತೊಗೊಂಡು ಯಾವ್ದು ಇದು ಮಾಡಲ್ ಸರ್. ಅದು ಜಲಕೃಷಿದಾಗ ನಮಗ ಬಹಳ ಸಕ್ಸಸ್ ಆಗ್ಯದ ಸರ್. ಬಹಳ ರೈತರು ಯೂಸ್ ಮಾಡ್ಕೊಂಡ್ರ ಸರ್. ಸಿಟಿದಾಗ ಇಟ್ಟನು ಇಲ್ಲಿ ಸಂಗಮೇಶ್ವರ್ ಕಾಲನಿದಾಗ ಒಬ್ಬರು ಫಾರ್ಮರ್ ಅಲ್ಲೇ ಸಿಟಿದಾಗ ಗುಡಿಯಾಗ ಇಟ್ಟಕೇಸಿಂದೆ ಅವ್ರ ಹಸುಗಳಿಗೆ ಕೊಟ್ಟು ತಿನ್ಸಲ್ಗತ್ತಾರ ಸರ್. ನಾವೇ ಮಾಡಿಕೊಟ್ಟಿದ್ವಿ ಸರ್. ಅಂದ್ರೆ ಏನ್ ಜಲಕೃಷಿ? ಜಲಕೃಷಿ ಅಂದ್ರೆ ನಾವು ಮೇವು ಬೆಳೆಯೋದು ಸರ್. ಅದು ಈಗ ಭೂಮಿದಾಗ ಹಾಕದ್ರಿ ಒಂದ್ ತಿಂಗಳು ಬೇಕು ಸರ್, ಒಂದ್ ಮೂರ್ ತಿಂಗಳು ಎರಡು ತಿಂಗಳು ಬೇಕು ಸರ್. ಅಲ್ಲಿ ನೀರ್ ಹೆಚ್ಚಿಗೆ ಬೇಕಾಗ್ತದೆ ಸರ್. ಜಲಕೃಷಿ ಅಂದ್ರೆ ನೋಡ್ರಿ ಸರ್, ಒಂದ್ ಯೂನಿಟ್ನಾಗ 72 ಟ್ರೇ ಬರ್ತಾವ ಸರ್. ಡೈಲಿ ನಿಮಗ್ ಒಂದ್ ಯೂನಿಟ್ ರನ್ ಮಾಡಿದ್ರಿ 45 ಕೆಜಿ ಮೇವು ಬರ್ತದ ಸರ್. ಆ ತರ ರೀ 45 ಕೆಜಿ ಮೇವು ಆರಾಮಾಗಿ ಸಿಗ್ತದ ಸರ್ ನಮಗೆ. ಅದು ನೀವು ದೊಡ್ಡದನ್ನು ಮಾಡ್ಕೋಬಹುದು ಸರ್. ಅದಕ್ಕಿಂತ ಅದು ಹಸಿ ಮೇವ್ ರೀ ಸರ್. ಡೈರೆಕ್ಟ್ ಬೇರ್ಕೆ ಸಾತ್ ತಿಂತಾವ್ರ ಸರ್ ಎಲ್ಲ ಇದು. ಅದು ಯೂನಿಟ್ ರೀ ಸರ್. ಅದು ಅದಕ್ಕೆ ಸೋಲಾರ್ ಕನ್ವರ್ಟ್ ಮಾಡಿನಿ ಸರ್. ಬಾಳ ರೈತರಿಗೆ ಕೊಡ್ತಾ ಇದ್ದೇನೆ ಸರ್. ಸರ್ ಈಗ ಬೆಳೆಗಳಿಗೆ ಈಗ ನಾವು ಜೀವಾಮೃತ ಅಲ್ಲಿ ಗೋಕೃಪಂತ ಅಲ್ಲಿ ಬಿಡ್ಲಕ್ ರೀ ಸರ್. ಒಂದ್ ವೆಂಚೂರಿ ಸಿಸ್ಟಮ್ ಅಂತ ಬರ್ತದೆ ಸರ್. ಆ ವೆಂಚೂರಿ ಮಾಡ್ಕೊಂಡಿದ್ದಾರೆ ಸರ್. ನಾ ಮೊದಲ ಅದು 8,000 ಮಾರ್ತೀರಿ ಸರ್. ಅದು ಬರೇ ಒಂದ್ 5-6 ವರ್ಷದಿಂದ ಅದು 8,000 ಪೇಟೆಂಟ್ ತಗೊಂಡ್ ಮಾರ್ದಾಗ್ರಿ. ನಾ 500 ರೂಪಾಯಿದಾಗ ರೆಡಿ ಮಾಡಿದ್ದೆ ಸರ್. ಆ ವೆಂಚೂರಿನೇ ನಮ್ಮ ಹೊಲದಾಗ ಹಾಕಿ ಕೆಲಸ ಮಾಡಿಸ್ತೀನಿ ಸರ್. ವೆಂಚೂರಿ ಅಂತಂದ್ರೆ? ವೆಂಚೂರಿ ಅಂದ್ರೆ ಏನ್ರಿ ಸರ್? ಈಗ ಜೀವಾಮೃತ ಗೋಕೃಪಾಮೃತ ಅದು ಒಂದ್ ಕಡೆ ಮಾಡಿರ್ತೇವೆ ಸರ್. ಪ್ರತಿ ಗಿಡಗಳಿಗೆ ನಾವು ಹೋಗಿ ಗಿಡಕ್ಕೆ ಮುಟ್ಟಿಸ್ಬೇಕಾಗ್ತದಲ್ರಿ, ಅದು ನೀರ್ನಾಗೆ ಮಿಕ್ಸ್ ಆಗಿ ಹೋಗ್ತದೆ ಸರ್. ಅದ್ರದೊಂದು ಏನಾಗ್ತದ ಸರ್, ಎರಡು ವಾಲ್ ಬರ್ತಾವ ಸರ್. ಅದು ಒಂದ್ ವಾಲ್ ಕೆಳಗಿಂದ ಬಂದಿಟ್ಟು ಮ್ಯಾಲಿಂದ ವೆಂಚೂರಿ ಮುಖಾಂತರ ನೀರ್ ಹೋದಾಗ್ರಿ, ಅದು ಇದನ್ನು ಕಲ್ಚರ್ನು ತೋಣ ಹೋಗ್ತದೆ ಸರ್ ಬ್ಯಾರಲ್ದಂದ್ರೆ. ಅದಕ್ಕೆ ವೆಂಚೂರಿ ಅಂತಾರೆ ಸರ್. ಅದು ಕೆಲವೊಂದು ಮೋಟರ್ಗಳು ಅದು ತಾಕತ್ ಹೆಡ್ ಹೆಚ್ಚಿಗಿದ್ದು ಅಂದ್ರೆ ಜೊಕ್ಕೊಂಡ್ ಹೋತೀವಿ ಸರ್. ಕೆಲವೊಂದ್ ಮೋಟರ್ದಾಗ ಅದು ಹೆಡ್ ಕಮ್ಮಿ ಇತ್ತಂದ್ರೆ ಅದು ಮಿಕ್ಸ್ ಸರಿಯಾಗಿ ಆಗ್ತಿದ್ದಿಲ್ಲ ಸರ್. ಅದ್ರ ಬದಲಾಗಿ ಈಗ ರೀಸೆಂಟ್ ಆಗಿ ಒಂದು ಸೋಲಾರ್ ಮೇಲ್ ಮಾಡಿನ್ ಸರ್. ಅದು ಒಂದ್ 4,000 ರೆಡಿ ಆಗ್ತದ ಸರ್. ಬಹಳ ಚೆನ್ನಾಗದ ಸರ್. ನಾವು ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡಿ ಅದು 1/2 HP ಮೋಟರ್ ಕೆಲಸ ಮಾಡ್ತದೆ ಸರ್. ಅದು ಸೋಲಾರ್ ಮೇಲಿಂದ್ರಿ. ಅದೇ ವೆಂಚೂರಿ ಡೈರೆಕ್ಟ್ ಕೊಡ್ಬಹುದು ಸರ್. ಈಗ ರೈತರಿಗೂ ಇನ್ನೊಂದ್ ಹೇಳಲ್ಗತ್ತೀನಿ ಸರ್. ನೀವು ಬಗಲ್ ಸ್ಪ್ರೇ ಮಷಿನ್ ಬರ್ತಾವಲ್ ಸರ್, ಆ ಡಬಲ್ ಮೋಟರ್ ಇದ್ದೀವ್ರಿ, ಆ ಡಬಲ್ ಮೋಟರ್ದು ನೀವು ಮುಂದಿನ ಚಡಿ ತೆಗೀರಿ, ಒಂದು ಡ್ರಿಪ್ಪಿಂದು ನೌಜಲ್ ಎಲ್ಲಿ ಇದು ಬರ್ತದ ಕನೆಕ್ಟ್ ಮೇನ್ ಲೈನಿಗೆ, ಅಲ್ಲಿ ಹಚ್ಚರಿ. ನೀವು ಏನಾರೆ ಅವಕ್ಕೆ ಗಿಡಗಳಿಗೆ ಗೊಬ್ಬರ ಜೀವಾಮೃತ ಯಾವ್ದನ್ನ ಕೊಡ್ಬೇಕಾಯ್ತಂದ್ರೆ ಆ ಬಗಲ್ ಪಂಪಿನಾಗ ಹಾಕ್ರಿ, ಅದು ಆನ್ ಮಾಡ್ರಿ, ಅದ್ರಾಗ ತಾನೇ ಮಿಕ್ಸ್ ಆಗಿ ಹೋತು ಅಂತ ಅದನ್ನು ಹೇಳಲ್ಗತ್ತೀನಿ ಸರ್. ಅದು ಲೇಟೆಸ್ಟ್ ಮತ್ತೆ ಅದಕ್ಕೆ ಮಾಡಿಫೈ ಮಾಡಿನಿ ಸರ್. ಇವೆಲ್ಲ ಅಷ್ಟು ಇನೋವೇಶನ್ ನಮ್ ಬಲ್ಲಿ ನೋಡ್ಲಿಕ್ಕೆ ಸಿಗ್ತಾವ ಸರ್. ಇನ್ನೊಂದ್ ಏನಾಯ್ತು ಸರ್, ಈಗ ರೈತರು ಹಿಂದಕ್ಕೆಲ್ಲ ನೋಡ್ತಿದ್ರಿ ಸರ್, ನೀವು ಹಗ್ಗಗಳೆಲ್ಲ ಕೈಲಿಂದ ಮಾಡ್ತಿರ್ ಸರ್. ಕೈಲಿಂದ ಹೊಸ್ತು ನಾರ್ಗೀರ್ ಮಾಡಿ ಈಗ ಅದೆಲ್ಲ ಬಿಟ್ಟಾರ ಸರ್. ಈಗ ಇಲ್ಲಿ ಸಿಟಿಗೆ ಬರೋದು ಹಗ್ಗ ತಗೊಂಡೋಗೋದ್ರಿ, ಅದು ದುಬಾರಿ ಆಲ್ಗತ್ತ ಸರ್. ಈಗ ಮತ್ತ ಕೆಲವೊಂದು ಊರಾಗ ಅವು ಹಗ್ಗ ಮಾಡೋರು ಬರ್ತಾರೆ ಸರ್, ಅವ್ರ ಕೈಲಿಂದ ಮಾಡಿಸ್ತಾರೆ. ಅದು ಆ ಮಷಿನ್ ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಒಂದು 6,000-7,000 10,000 ಬೀಳತ್ತದೆ ಸರ್. ನಾನೇನ್ ಮಾಡಿನ ಸರ್, ಬರೇ 1 ರೂಪಾಯಿನೂ ಖರ್ಚು ಇರ್ಲಾರ್ದಂಗ ಒಂದು ಕಟ್ಟಿಗೆ ಹಲಿಗೆ ತಗೊಂಡು ಅದಕ್ಕೆ 3 ಹೋಲ್ ಹೊಡೆದ ಕೇಸಿನ್ರಿ, 3 ಹೈ ಟೆನ್ಷನ್ ವೈರಿಂದು ವೈರ್ ಕೂಡ್ಸಿನ್ ಸರ್. ಗಿರ್ಮಿಡ್ತಾರ, ಅದರದು ಗೇರ್ ಇರ್ತದ ಸರ್, ಸ್ವಲ್ಪ ಸ್ಪೀಡ್ ತಿರುತ್ತದ್ರಿ, ನಮ್ ಸ್ವಲ್ಪ ಸ್ಲೋ ಆತದ ಸರ್. ಅಂದ್ರೆ ನಾವು ಒಂದ್ ತಾಸನಾಗ ನಮ್ 6 ತಿಂಗಳಿಗೆ ಎಷ್ಟು ಬೇಕಾಗೋ ಸಗ್ಗ ನಾವು ಮನೆಗೆ ತಯಾರು ಮಾಡಬಹುದು. ಈಸಿಯಾಗಿ ಆತಾವ ಸರ್, ಸರಳವಾಗಿ ಆತಾವ್ರಿ. ಅದು ಬಿಟ್ಟು 1,000-2,000 ಕೊಟ್ಟು ಇಲ್ಲಿ ಹಗ್ಗ ಒಯ್ತಾರ್ರಿ. ಇವ್ರ ಏನ್ ಮಾಡ್ತಾರ ಸರ್, ಇವ್ರು ಇಲ್ಲಿ ಹಗ್ಗ ಹೆಂಗ್ ತಯಾರ್ ಮಾಡ್ತಾರ ಅಂದ್ರಿ, ಅಲ್ಲಿ ಅಲ್ಲಿ ಚತ್ತಿನ ಕಾಂಟ್ಯಾಕ್ಟ್ ಕೆಲಸ ನಡೆದಿರ್ತದಲ್ರಿ, ಅಲ್ಲೆಲ್ಲ ವೇಸ್ಟ್ ಆಗಿ ಇವು ಬಿಸಿಲ್ ತಿಂದಿವು ಚೀಲಗಳದಿಂದ ಮಾಡಿರ್ತಾರ ಸರ್. ಆ ನಮ್ಮೋಟ್ ಹಗ್ಗ ದೊಡ್ಡ ತಾಳಿಕಿನೂ ಬರಲ್ ಸರ್. ಅವು ಈಸಿ ಮನ್ಯಾಗ ಮಾಡ್ಕೋಬಹುದು ಸರ್. ಅದನ್ನು ಮಾಡ್ಕೊಂಡಿನಿ ಸರ್. ಈಗ ಇನ್ನೊಂದ್ ಸರ್, ನಾವು ಎಲ್ಲ ಕಡೆ ರೈತರು ಏನ್ ಮಾಡಲ್ಗತ್ತಾರಿ, ಜಾಸ್ತಿ ರಾಸಾಯನಿಕ ಬಳಸಿ ವಿಷ ಮಾಡಲ್ಗತ್ತಾರಲ್ರಿ, ಅದನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಈಗ ರೈತರಿಗೂ ಈಗ ಬೆಳೆ ಮೇಲೆ ರೋಗ ಬಂದ್ರೆ ಕಂಟ್ರೋಲ್ ಮಾಡ್ಲಕ್ಕೆ ಒಂದ್ ಬೇಕಲ್ ಸರ್ ಅಸ್ತ್ರ ಅವರಿಗೆ. ನಾವು ಸೋಲಾರ್ದು ಲೈಟ್ ಟ್ರ್ಯಾಪ್ ಮಾಡ್ಕೊಂಡಿನಿ ಸರ್, ನಾನೇ ತಯಾರು ಮಾಡಿ ಬಹಳಷ್ಟು ರೈತರಿಗೆ ಕೊಟ್ಟಿನಿ ಸರ್, ಹೊರಗೂ ಸಿಗ್ತಾವ ಸರ್. ಈ ಲೈಟ್ ಟ್ರ್ಯಾಪ್ ಏನ್ ಮಾಡ್ತದ ಸರ್, ಆ ಪತಂಗ ಏನ್ ಬರ್ತದ ನೋಡ್ರಿ ಸರ್, ರಾತ್ರಿ ಹೊತ್ತನಾಗ ಪತಂಗ ಬಂದು ಗಿಡಗಳ ಮೇಲೆ ಅವೆಲ್ಲ ಹೂವಿನ ಮೇಲೆ ತತ್ತಿ ಇಟ್ಟಾಗೆ ಕೀಡೆಗಳು ತಯಾರಾಗ್ತಾವ ಸರ್. ಆ ಡೈರೆಕ್ಟ್ ಪತಂಗೆ ಆಕರ್ಷಣೆ ಆಗ್ತದೆ ಸರ್.

ಸಂಶೋಧನೆಗಳದಾವಲ್ಲ, ಇದ್ರ ಉಪಯೋಗ ತಗೊಂಡಾರ ಸರ್? ಇದು ಸಾವಿರ ಗಂಟ್ಲೆ ಅದ ಸರ್, ನನ್ನ ಬಳಿ ಡೈರಿದಾಗ ಲಿಸ್ಟ್ ಇದ್ದಿದ್ ಸರ್. ನಂದಿಂದ ಸೀದಾ ಇದು ಮಾಡಿದ ಅಂದ್ರೆ ಒಂದ್ 10,000 ರೈತರ ಮೇಲದ ಸರ್. 10,000 ಎಲ್ಲೆಲ್ಲಿ ಅವ್ರ ರೈತರು ಅಂದಾಜ್ ಹೇಳ್ಬೋದು? ಎಲ್ಲಾರಿ ಸರ್, ಎಲ್ಲ ಕಡೆದವ್ರ ಸರ್. ಚಿಂಚೋಳಿ ಅದಾರ ಸರ್, ಇಡೀ ನಮ್ ಕರ್ನಾಟಕ ತುಂಬಾ ಅದಾರಿ, ಮತ್ತೆ ಆಂಧ್ರದಾಗನು ಕೊಟ್ಟಿದಾವ ಸರ್. ನಮ್ ಸೋಲಾರ್ ಫೆನ್ಸಿಂಗ್ ಬಹಳ ಒಡೆಯದ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಸೋಲಾರ್ ಫೆನ್ಸಿಂಗ್ ಮಷಿನ್ ಕೊಟ್ಟಿದ್ದೆ ಒಂದು 6,000-7,000 ರೈತರ ಸರ್. ಮತ್ತೆ ಇನ್ನೊಂದು ಕುಡಿ ಚೂಟದಂತೂ ಅದು 40,000-50,000 ರೈತರಿಗೆ ಮ್ಯಾಲ್ ಮುಟ್ಟ್ಯಾ ಸರ್. ಇದ್ರದ್ದು ನಂದು ಒಬ್ಬಂದೇ ಕಾರಣ ಅಲ್ಲ ಸರ್. ಮೊದಲು ನಿಂಬಲ್ಲಿ ಆಕಾಶವಾಣಿದಾಗ ಸಂದರ್ಶನ ಕೊಟ್ಟಾಗ ಮರ್ದಿನೇ ಒಂದು 6 ರೈತರು ಬಂದ್ರ ಸರ್ ಗಾಡಿ ತಗೊಂಡು. ಅವಾಗ ನನಗೆ ಬರೇ ಒಂದ್ ಮಷಿನ್ ಬ್ಲೇಡ್ ಮಾಡಿದ್ದಾರೆ ಸರ್, ನನಗೆ ದಿಗಿಲ್ ಬಿತ್ತು ಸರ್, ಹೆಂಗ್ ಮಾಡಮ್ ಅಂತೇಳಿ. ಅದರಿಂದ ನಂದು ಇದು ಇಂಪ್ರೂವ್ಮೆಂಟ್ ಚಾಲೂ ಆಯ್ತು ನೋಡ್ರಿ ಸರ್. ರೈತರಿಗೆ ಏನ್ರ ಹೆಲ್ಪ್ ಮಾಡ್ಬೇಕಂತ ಹೇಳ್ರಿ. ಈ ಕಡೆ ಮಗ್ಗಲ ಮಹಾರಾಷ್ಟ್ರದ ರೈತರ ಏನಾದ್ರು? ಹಾ, ಮಹಾರಾಷ್ಟ್ರದ ರೈತರು ಒಯ್ದಾರ ಸರ್. ಮಹಾರಾಷ್ಟ್ರ ರೈತರು ಒಯ್ದಾರ ಸರ್. ಇವತ್ತಿನ ದಿನ ಮಹಾರಾಷ್ಟ್ರ ಮತ್ತೆ ನಮ್ದು ಕೃಷಿ ವಿಜ್ಞಾನ ಕೇಂದ್ರ ಕಡೆದ ನಾವು ದಿಲ್ಲಿಗೆ ಹೋಗಿದ್ದೇವೆ ಸರ್. ಇದೇ ತೊಗರಿ ಕುಡಿ ಚೂಟದ ಇದ್ರ ಸಲುವಾಗಿ ರೀ ಅಲ್ಲೊಂದು ವಿಡಿಯೋ ಬಂತು ಸರ್. ಆ ವಿಡಿಯೋದಿಂದ ಆಲ್ ಇಂಡಿಯಾದಾಗ ಎಲ್ಲರೂ ತೊಗರಿ ಬೆಳಿ ಮೇಲೆ ಕುಡಿ ಚೂಟಲ್ ಕಿದು ಮಾಡಲ್ಗತ್ತಾರ ಸರ್. ಇದಕ್ಕೆ ನಂದು ಒಬ್ಬನೇ ಕಾರಣೀಭೂತ ಅಲ್ಲ ಸರ್, ನಾ ಮಷಿನ್ ಮಾಡಿನ್ರಿ ಅಷ್ಟೇ. ನಮ್ಗೆ ಯೂನಿವರ್ಸಿಟಿದಿಂದ ಹೆಲ್ಪ್ ಆಗ್ಯದ್ರಿ, ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ಪೇಪರ್ ನಾಗ ಅದು ಬಂದು ಹಿಂಗೆಲ್ಲ ರೈತರು ಎಲ್ಲರೂ ಕೈ ಕಲಿಸಿದಾಗ ನಾವು ಒಂದ್ ತಾಳಿ ಬಡಿಲಿಕ್ಕಾಗ್ತದೆ ಸರ್. ನಮ್ದು ಉದ್ದೇಶ ಏನದಂದ್ರೆ ಎಲ್ಲ ರೈತರಿಗೆ ಮುಟ್ಟಬೇಕಮ್ಮದು ಉದ್ದೇಶ ಅದ ಸರ್. ಎಲ್ಲರೂ ಸಹಕಾರ ಮಾಡಿದ್ರೆ ಮುಟ್ತದೆ ಸರ್. ಅಡ್ಡಿಲ್ಲ. ಆದ್ಮೇಲೆ ಈಗ ಶರಣ ಬಸಪ್ಪ ಪಾಟೀಲ್ ಅವರನ್ನ ತಾವು ಮಾತಾಡಿಸಬಹುದು. ಅವ್ರ ನಂಬರ್ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9900435415 ಈ ನಂಬರ್ ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಿ ತಮಗೆ ಏನ್ ಬೇಕು ಈಗ ಹೆಂಗದ ಅಂತಂದ್ರ, ಶರಣಬಸಪ್ಪ ಪಾಟೀಲ್ ಅವರು ನಿಮ್ದು ಏನಾದ್ರೂ ಸಮಸ್ಯೆ ಇದ್ರು ಸಹಿತ ಅದಕ್ಕೊಂದು ಉಪಕರಣ ತಯಾರ ಮಾಡಿಕೊಳ್ಳುವಂಗ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕ ಅವ್ರ ಜೊತೆಗೆ ತಾವು ಸಂಪರ್ಕದೊಳಗೆ ಇರ್ರಿ ಅಂತ ಹೇಳಿ ನಾವು ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೀವಿ. ಒಳ್ಳೇದು ಶರಣಬಸಪ್ಪ ಪಾಟೀಲ್ ಅವರೇ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ಯಾಕಪ್ಪ ಅಂತಂದ್ರ, ಒಬ್ಬ ರೈತನಾಗಿ ರೈತನ ಕಷ್ಟ ಸುಖಗಳನ್ನ ನೀವು ಅರಿತಿದ್ದೀರಿ. ಯಾವ ರೀತಿ ರೈತರ ಶ್ರಮ ಕಡಿಮೆ ಮಾಡಬೇಕು, ರೈತರ ಒಂದು ಖರ್ಚು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನೊಳಗೆ ಸಾಧನಗಳನ್ನ ಉಪಕರಣಗಳನ್ನ ತಯಾರು ಮಾಡಿ ಇಡೀ ರೈತಾಪಿ ವರ್ಗಕ್ಕೆ ತಾವು ಬಹಳಷ್ಟು ಆಸರೆಯಾಗಿ ನಿಂತಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಕಷ್ಟಗಳನ್ನು ಕಡಿಮೆ ಮಾಡುವಂತಹ ಅನೇಕ ಸಾಧನಗಳು ನಿಮ್ಮಿಂದ ತಯಾರಾಗಿ ಬರಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ನಮ್ಮ ಎಲ್ಲ ರೈತರ ಜೊತೆಗೆ ಮಾತಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ಕಲಬುರಗಿಯ ಹಾಳ್ ಸುಲ್ತಾನ್ಪುರದ ಸಂಶೋಧಕ ರೈತರಾದ ಶರಣಬಸಪ್ಪ ಪಾಟೀಲ್ ಅವರೊಂದಿಗೆ ರೈತರ ಉಪಕರಣಗಳನ್ನು ತಯಾರಿಸುವ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಯಾವಾಗಲೂ ಆಯಾಸವಾಗುವುದು, ತೂಕದಲ್ಲಿ ಇಳಿಕೆ, ಆಗಾಗ ಜ್ವರ, ಮಲವಿಸರ್ಜನೆಯಲ್ಲಿ ಏರುಪೇರು, ಗೆಡ್ಡೆ ಕಟ್ಟುವುದು, ಇವೆಲ್ಲ ಕ್ಯಾನ್ಸರ್ ರೋಗದ ಲಕ್ಷಣಗಳು. ಕ್ಯಾನ್ಸರ್ ರೋಗ ದೇಹದ ಯಾವುದೇ ಭಾಗದಲ್ಲಿ ಕಾಣಿಸಬಹುದು. ಬಾಯಿ, ಶ್ವಾಸಕೋಶ, ಅನ್ನನಾಳ, ಹೊಟ್ಟೆ, ಗರ್ಭಕೋಶ, ಸ್ತನ, ಪ್ರೋಸ್ಟೇಟ್ ಕ್ಯಾನ್ಸರ್ ಸಾಮಾನ್ಯವಾಗಿ ಕಾಣಿಸುತ್ತದೆ. ಕ್ಯಾನ್ಸರ್ ರೋಗವನ್ನು ಆರಂಭದಲ್ಲಿ ಪತ್ತೆ ಹಚ್ಚಿ ಔಷಧೋಪಚಾರ ಮಾಡಿದಲ್ಲಿ ಸಂಪೂರ್ಣ ಗುಣವಾಗುತ್ತದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಸ್ನೇಹಿತರೆ, ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವಕ್ಕ ಅಚ್ಚಮ್ಮ ಮತ್ತು ತಂಡದವರಿಂದ ಹಂತಿ ಪದಗಳು. ಕೊಂಟೆ ಶಟಿನು ನಕ್ಕಿ ಕೊಲಗೊಳ ವಣ್ಣ ಕೊರೆಗೆ ಸರಿಪಡಿಸೋ ವಣ್ಣ ಕೊರೆಗೆ ಸರಿಪಡಿಸಿ ಬೀತಿದರ ಚಿನ್ನದ ಮೊಳಕೆ ನಾಟ್ಯಾವು ವಣ್ಣ ಕೊರೆಗೆ ಸರಿಪಡಿಸಿ ಬೀತಿದರ ಚಿನ್ನದ ಮೊಳಕೆ ಹಸ್ತ ಒಡ್ಯಾಳ ಗೌರವ ಬಸವಣ್ಣ